ಇಷ್ಟೆಲ್ಲ ಅನಾಹುತ ಆಗ್ತದಲ್ಲ. ಈಗ ಮನುಷ್ಯರಿಗೆ ಆದರೆ ಇನ್ಸೂರೆನ್ಸ್ ಮಾಡ್ತವೆ, ಇದಕ್ಕೂ ಕೂಡ ಒಂದು ಇನ್ಸೂರೆನ್ಸ್ ಏನಾದರೂ ತಮ್ಮ ಇಲಾಖೆ ವತಿಯಿಂದ ಅಥವಾ ರಾಜ್ಯ ಸರ್ಕಾರದ ವತಿಯಿಂದ ಮಾಡಿದರೆ, ಈಗ ನಗಣ್ಯ ಈಗ 100 ರೂಪಾಯಿ ಖರ್ಚಾದಾಗೆ 1 ರೂಪಾಯಿ ನೀವು ಪರಿಹಾರ ಕೊಟ್ಟರೆ ಏನಂತಾಗತ್ತದು? ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದಷ್ಟೇ. ಬೆಳೆ ನಷ್ಟದ್ದು ಏನಿದೆ ಅಂದ್ರೆ ಗವರ್ಮೆಂಟ್ ಏನ್ ರೇಟ್ಸ್ ಇದೆ ಅದೇ ಪ್ರಕಾರ ಈಗ ಅದು ಮತ್ತೆ ಈಗ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ಅದು ಗ್ರೂಪ್ ಇನ್ಸೂರೆನ್ಸ್ ಇರ್ತಾರ ಎಲ್ಲರೂ ಮಾಡಿದ್ರೆ ಸರಿ ಹೋಗ್ಬೋದು. ಯಾಕಂದ್ರೆ ಈಗ ನೋಡಿ ಆ ಊರಲ್ಲಿ ಯಾವ ಇನ್ಸೂರೆನ್ಸ್ ಮಾಡಿದ್ರು ಸಿಗಲ್ಲ ಸರ್, ಅದು ನಾನು 50 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್ ನಾನು. ಅಲ್ಲ ಈಗ 80-90 ಆನೆಗಳು ಒಂದೆರಡು ಊರಲ್ಲಿ ಸೇರ್ಕೊಂಡ್ರೆ ಏನ್ ಅನಾಹುತ ಸರ್? ಇಡೀ ಊರು ನಾಶ ಆಗುತ್ತೆ ಸರ್. ಹೌದಾ? ಇಡೀ ಊರು ಬೆಳೆ ಎಲ್ಲ ಗೋವಿಂದ ಏನ್ ಮಾಡ್ಬೇಕು ಅದಕ್ಕೆ ನೋಡಿ. ಆಮೇಲೆ ಕ್ರಾಪ್ ಇನ್ಸೂರೆನ್ಸ್ ಜೊತೆಗೆ ಇದಕ್ಕೂ ಪ್ರಾಣಿಗಳಿಗೂ ಇನ್ಸೂರೆನ್ಸ್ ಮಾಡ್ತಾ ಇದಾರಲ್ಲ ವೆಟರ್ನರಿ ಡಾಕ್ಟರ್ಸ್, ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ. ಅದಕ್ಕೆ ಈಗ ನೀವೆಲ್ಲದಕ್ಕೂ ಪರಿಹಾರ ಅಂತ ಹೋದ್ರೆ ಆಗೋದಿಲ್ಲ. ಆಯಿತು, ಈಗೇನೋ ಈಗೆಲ್ಲ ಈಗ 15 ಲಕ್ಷ ಕೊಟ್ಟು ತಂದಿರ್ತೀರ ರಾಸುನ, ಅದು ಸರ್ಕಾರ 15 ಲಕ್ಷ ಕೊಡ್ಲಿಕ್ಕೆ ಆಗತ್ತಾ? ಅದಕ್ಕೋಸ್ಕರ ಆಗಲ್ಲ ಸರ್. ಈಗ ನಾನು ಹೇಳಿದ ಪ್ರಾಣಿ ಇನ್ಸೂರೆನ್ಸ್ ಅಲ್ಲ ಸರ್, ಅದು ಆಟೋಮೆಟಿಕ್ ಆಗಿ ಇನ್ಸೂರೆನ್ಸ್ ಪರ್ಚೇಸ್ ಮಾಡಿರುತ್ತೆ. ಕರೆಕ್ಟ್. ಕೃಷಿನಲ್ಲಿ ಸರ್, ಕೃಷಿನಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಸರ್, ಬೆಳೆ ಕೈಗೆ ಬಂದಾಗ ಎಲ್ಲ ನಾಶ ಮಾಡುತ್ತಲ್ಲ ಸರ್. ಸರ್, ಇವತ್ತು ಒಂದು ಗುಂಟೆ ಕಾಫಿನ ಒಂದು ಇದನ್ ಮಾಡ್ಬೇಕ, ಕೃಷಿ ಕೆಲಸ ಮಾಡ್ಬೇಕಾದ್ರೆ ಸರ್ 24-26,000 ರೂಪಾಯಿ ಖರ್ಚಾಗುತ್ತೆ ಸರ್ ಒಂದು ಗುಂಟೆಗೆ. ಸ್ಟಾರ್ಟಿಂಗ್ ಇಂದ ಕೊಯ್ಲು ಮಾಡಬೇಕು ಸರ್, ನೋಡಿ. ಅದಕ್ಕೆ ಬೇಕಾದ ಇದು ಎಂತದ ಔಷಧಿ, ಹಾಳು ಮೂಳು ಗೊಬ್ಬರ, ಮತ್ತೆ ಮ್ಯಾನ್ಯಲ್ ಲೇಬರ್, ಆಮೇಲೆ ಎಷ್ಟು ಸಮಯದಿಂದ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಮೂಲ ಕಾರಣ ಈ ಫ್ಲಕ್ಚುಯೇಷನ್, ಹವಾಮಾನ ಬದಲಾವಣೆ ಇದೆಯಲ್ಲ, ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಸಕಾಲಕ್ಕೆ ಕಾಲಕ್ಕೆ ಮಳೆ ಬರಲ್ಲ. ನೋಡಿ ಈಗ ಗುಲ್ಬರ್ಗ ಬೀದರ್ ಮಳೆನೇ ಕಂಡಿರಲಿಲ್ಲ, ಸಿಕ್ಕಾಪಟ್ಟೆ ಪ್ರವಾಹ ಬಂತು ರೋಡಲ್ಲೆಲ್ಲ. ಕೇಳಿ ಯಾಕೆ ನೋಡಿ, ಆ ಟೈಮಿಗೆ ರಾಗಿ ಹೋಯ್ತು, ಜೋಳ ಹೋಯ್ತು, ಕಾಫಿಗೆ ಆ ಹೂವಿನ ಟೈಮಿಗೆ ಬರುತ್ತೆ, ಕೆಡ್ಸಣ್ಣ ಕತೆ ಆಗುತ್ತೆ. ಆದ್ರಿಂದ ಇದಕ್ಕೆಲ್ಲ ಹವಾಗುಣ ಬದಲಾವಣೆ ಆಗಲಿ, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಅಲ್ಲ, ಅದೆಲ್ಲ ನಾವು ಸೃಷ್ಟಿ ಮಾಡ್ತಿರೋದು. ಮೊದ್ಲೆಲ್ಲ ಎಲ್ಲಿತ್ತು ಅಲ್ವಾ? ರಿಸೀವ್ ಮಾಡ್ತೀನಿ ಸರ್, ಅದನ್ನ ರಿಸೀವ್ ಮಾಡ್ತೀನಿ. ನಾನ್ ಹೇಳೋದು ಕಾಡು ಪ್ರಾಣಿ ದಾಳಿಯಿಂದ ನಷ್ಟ ಆಗುತ್ತಲ್ಲ, ಅದಕ್ಕೆ ಸರ್ಕಾರ ಒಂದು ಕನಿಷ್ಠ ಬೆಲೆ ಏನಾದ್ರು ರೂಪಿಸಬೇಕು. ಅದಕ್ಕೆ ತಾವು ಇಲಾಖೆ ಅಧಿಕಾರಿಗಳು, ತಾವು ಕೂಡ ಕೃಷಿ ಕ್ಷೇತ್ರದಲ್ಲಿ ಬಂದಿದ್ದೀರಿ, ತಾವು ಅದಕ್ಕೆ ಸ್ವಲ್ಪ ಏನು ಅಂತ ಹೇಳಿ ತಾವು ಸ್ವಲ್ಪ ಕೃಷಿಕರಿಗೆ ಅನುಕೂಲ. ನಮಸ್ಕಾರ ಸರ್. ಈಗ ಕಡೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೆ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ಸರ್ ವೆಂಕಟೇಶ್ ಬಿಆರ್ ನಂಜನಗೂಡಿಂದ ಸರ್. ಕೇಳಿ ವೆಂಕಟೇಶ್ ಅವರ, ಏನ್ ಸಮಸ್ಯೆ? ಈ ಕಡೆ ಕಾಡಂದಿಗಳದ್ದು ಸಿಕ್ಕಾಬಿಟ್ಟೆ ಸರ್ ಹಾವಳಿ. ಅದಕ್ಕೆ ಆಮೇಲೆ ಮನೆ ಹತ್ರ ಎಲ್ಲ ಬಂದ್ಬಿಡ್ತವೆ ಅಕ್ಕಪಕ್ಕ. ವೈಲ್ಡ್ ಗೋಸ್ಕರ ನಾವು ಇವಾಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಂಪೆನ್ಸೇಷನ್ ಇದೆ, ಸಹಾಯ ಕೊಡ್ತಾ ಇದೀವಿ. ಸೊ ಅದರಲ್ಲಿ ಅಂದ್ರೆ ಎಲ್ಲಿ ಆಗತ್ತೆ, ಸೊ ನಾವು ಅಲ್ಲಿ ಸ್ಥಳೀಯ ನಮ್ದು ಸಿಬ್ಬಂದಿ ಏನಿದ್ದಾರೆ ಅಲ್ಲಿ ಹೋಗ್ತಾರೆ, ಮತ್ತೆ ಅಂದ್ರೆ ಮಹಾಜರ್ ಮಾಡಿ ಏನಿದೆ ಅದರದ್ದು ಈ ಪರಿಹಾರ ಆಪ್ ಅಲ್ಲಿ ಡೇಟಾ ಅಪ್ಡೇಟ್ ಮಾಡ್ತಾರೆ, ಮತ್ತೆ ಅದೇ ಮುಖಾಂತರ ಅವ್ರದ್ದು ಅಂದ್ರೆ ಎಲ್ಲ ನಮ್ದು RFO ACF ಮತ್ತೆ DFO ಲಾಗಿನ್ ಅಲ್ಲಿ ಹೋಗುತ್ತೆ, ಮತ್ತೆ ಅಲ್ಲಿ ಸ್ಯಾಂಕ್ಷನ್ ಆದ ನಂತರ ಒಂದು ಯಾರ್ದೋ ಒಂದು ಹೊಲದಲ್ಲಿ ಡ್ಯಾಮೇಜ್ ಆತಪ್ಪ, ಈಗ ಭತ್ತ ಬೆಳೆದಿದ್ರು ಅಂತ ಇಟ್ಕೊಳ್ರಿ, ಅದು ಏನು ಹೆಂಗ್ ಪ್ರೊಸೀಜರ್, ಹೆಂಗ್ ಯಾರನ್ನ ಭೇಟಿ ಮಾಡ್ಬೇಕು? ಅಲ್ಲಿ ಕನ್ಸರ್ನ್ ಅಂದ್ರೆ ಸ್ಥಳೀಯ ಸಿಬ್ಬಂದಿ ಯಾರಿದ್ದಾರೆ, ಬಿಟ್ ಫಾರೆಸ್ಟರ್ ಇದ್ದಾರೆ, DRFO ಇದ್ದಾರೆ, ಅವರಿಗೆ ತಿಳಿಸಬೇಕು. ತಿಳಿಸಬೇಕು, ಮತ್ತೆ ಅವರಲ್ಲಿ ಇಮಿಡಿಯೇಟ್ ಅಂದ್ರೆ ಮಾಹಿತಿ ತಗೊಂಡು ಹೋಗಿ ಕೊಡ್ತಾರೆ, ಅದು ಅಪ್ಲೋಡ್ ಮಾಡ್ತಾರೆ. ಮತ್ತೆ ಸರ್ ಪ್ರಶ್ನೆ? ಅದೇ ಸರ್, ಅದು ಅಂದ್ರೆ ಫಾರೆಸ್ಟ್ ಅಧಿಕಾರಿ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ, ಅಷ್ಟಾಗಿ ಗಮನಿಸ್ತಾ ಇಲ್ಲ ಸರ್. ಅಲ್ಲ ನೀವು ಅದ ಹಂಗ್ ಮಾಡಕ್ ಆಗಲ್ಲ, ಈಗ ಇಮಿಡಿಯೇಟ್ ಗಮನ ತರೋದು ತರ್ಲೇಬೇಕು. ನೀವು ತಂದಿಲ್ಲ ಅಂದ್ರೆ ಮತ್ತೆ ಉನ್ನತ ಅಧಿಕಾರಿ ಇರ್ತಾರಲ್ಲ ಫಾರೆಸ್ಟ್ ಅಲ್ಲೇ, ಮತ್ತೆ ಅಲ್ಲಿ ನೀವು ಅಲ್ಲಿ ಲೋಕಲ್ ಇದ್ದವ್ರು ನಿಮ್ ನಂಬೋದಲ್ಲ, ಮತ್ತೆ ಮೇಲ್ಮೇಲೆ ಅವ್ರ ಮೇಲ್ಮೇಲೆ ಇರ್ತಾರೆ, ಕೊನೆಗೆ ಯಾರು ಇಲ್ಲ ಅಂದ್ರೆ ಮತ್ತೆ MLA MPಗಳನ್ನ ಅವ್ರ ಮೂಲಕ ನೀವು ಹೇಳ್ಸಕ್ಕಾಗತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣಾ ಕ್ರಮ. ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿತ್ತು. ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳು ಆಗಮಿಸಿ, ಕುಮಾರಿ ಕಾಜಲ್ ಪಾಟೀಲ್ ಮೇಡಮ್ ಅವರು, DCF ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇವರು ಆಗಮಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ

ಜಯ ಮಾಡೋ ಮಾಡುತ್ತ ಕೂಡಲ ಸಂಗನ ಬೀಡೋ ಮಾಡುತ್ತ ಕೂಡಲ ಸಂಗನ ಬೀಡೋ ಎಲೆ ಮಾನವ ಲಿಂಗ ಪೂಜೆಯ ಮಾಡೋ ನಿನ್ನಯ ದೇಹ ಲಿಂಗದ ದೀನ ನಿನ್ನಯ ದೇಹ ಲಿಂಗದ ದೀನ ನಿನ್ನಯ ದೇಹ ಲಿಂಗದ ದೀನ ನಿನ್ನಯ ದೇಹ ಲಿಂಗದ ದೀನ ನಿನ್ನಯ ಜೀವ ಲಿಂಗದ ದೀನ ನಿನ್ನಯ ಜೀವ ಲಿಂಗದ ದೀನ ನಿನ್ನಯ ಭಾವ ಲಿಂಗದ ದೀನ ನಿನ್ನಯ ಭಾವ ಲಿಂಗದ ದೀನ ನಿನ್ನಯ ಭಾವ ಲಿಂಗದ ದೀನ ನಿನ್ನಯ ಭಾವ ಲಿಂಗದ ದೀನ ಲಿಂಗತ್ರಯವ ನೆನೆದು ಬಯಲಾಗೋ ಲಿಂಗತ್ರಯವ ನೆನೆದು ಬಯಲಾಗೋ ನಿನ್ನಯ ಭಾವ ಲಿಂಗದ ದೀನ ನಿನ್ನಯ ಭಾವ ಲಿಂಗದ ದೀನ ಲಿಂಗತ್ರಯವ ನೆನೆದು ಬಯಲಾಗೋ ಲಿಂಗತ್ರಯವ ನೆನೆದು ಬಯಲಾಗೋ ಲಿಂಗವೇ ಸರ್ವ ಕಷ್ಟ ನಿವಾರಕ ಲಿಂಗವೇ ಸರ್ವ ಕಷ್ಟ ನಿವಾರಕ ಲಿಂಗವೇ ಸರ್ವ ಕಷ್ಟ ನಿವಾರಕ ಲಿಂಗವೇ ಸತ್ಯ ಶಾಂತಿಯ ಸಾಧಕ ಲಿಂಗವೇ ಸತ್ಯ ಶಾಂತಿಯ ಸಾಧಕ ಲಿಂಗವೇ ಸರ್ವ ಕಷ್ಟ ನಿವಾರಕ ಲಿಂಗವೇ ಸರ್ವ ಕಷ್ಟ ನಿವಾರಕ ಲಿಂಗವೇ ಸತ್ಯ ಶಾಂತಿಯ ಸಾಧಕ ಲಿಂಗವೇ ಸತ್ಯ ಶಾಂತಿಯ ಸಾಧಕ ಲಿಂಗವೇ ಮಾನವ ಧರ್ಮದ ಬೋಧಕ ಲಿಂಗವೇ ಮಾನವ ಧರ್ಮದ ಬೋಧಕ ಲಿಂಗವೇ ಮಾನವ ಧರ್ಮದ ಬೋಧಕ ಲಿಂಗವೇ ಮಾನವ ಧರ್ಮದ ಬೋಧಕ ಲಿಂಗವೇ ಕೂಡಲ ಸಂಗನ ಬೀಡು ಲಿಂಗವೇ ಕೂಡಲ ಸಂಗನ ಬೀಡೋ ಲಿಂಗವೇ ಕೂಡಲ ಸಂಗನ ಬೀಡೋ ಎಲೆ ಮಾನವ ಲಿಂಗ ಪೂಜೆಯ ಮಾಡೋ ಮಾಡುತ್ತ ಕೂಡಲ ಸಂಗನ ಬೀಡೋ ಮಾಡುತ್ತ ಕೂಡಲ ಸಂಗನ ಬೀಡೋ ಎಲೆ ಮಾನವ ಲಿಂಗ ಪೂಜೆಯ ಮಾಡೋ ಕಾಮುಕ ಜನರ ಸೇರದ ಲಿಂಗ ಕಾಮುಕ ಜನರ ಸೇರದ ಲಿಂಗ ಕಪಟಿಯ ಕೈಗೆ ಬಾರದ ಲಿಂಗ ಕಪಟಿಯ ಕೈಗೆ ಬಾರದ ಲಿಂಗ ಕಾಮುಕ ಜನರ ಸೇರದ ಲಿಂಗ ಕಾಮುಕ ಜನರ ಸೇರದ ಲಿಂಗ ಕಪಟಿಯ ಕೈಗೆ ಬಾರದ ಲಿಂಗ ಕಪಟಿಯ ಕೈಗೆ ಬಾರದ ಲಿಂಗ ಸುಟ್ಟರು ಸುಟ್ಟು ಹೋಗದ ಲಿಂಗ ಸುಟ್ಟರು ಸುಟ್ಟು ಹೋಗದ ಲಿಂಗ ಸುಟ್ಟರು ಸುಟ್ಟು ಹೋಗದ ಲಿಂಗ ಸುಟ್ಟರು ಸುಟ್ಟು ಹೋಗದ ಲಿಂಗ ಕೆಟ್ಟ ಕಣ್ಣಿಗೆ ಕಾಣದ ಲಿಂಗ ಕೆಟ್ಟ ಕಣ್ಣಿಗೆ ಕಾಣದ ಲಿಂಗ ಕೆಟ್ಟರ ಕಣ್ಣಿಗೆ ಕಾಣದ ಲಿಂಗ ಕೆಟ್ಟರ ಕಣ್ಣಿಗೆ ಕಾಣದ ಲಿಂಗ ಎಲೆ ಮಾನವ ಲಿಂಗ ಪೂಜೆಯ ಮಾಡೋ ಮಾಡುತ್ತ ಕೂಡಲ ಸಂಗನ ಬೀಡೋ ಮಾಡುತ್ತ ಕೂಡಲ ಸಂಗನ ಬೀಡೋ ಎಲೆ ಮಾನವ ಲಿಂಗ ಪೂಜೆಯ ಮಾಡೋ ಕುಲದ ಕೊಡಲಿಗೆ ಸಿಲುಕದ ಲಿಂಗ ಕುಲದ ಕೊಡಲಿಗೆ ಸಿಲುಕದ ಲಿಂಗ ವಯೋಭೇದವ ಕಾಣದ ಲಿಂಗ ವಯೋಭೇದವ ಕಾಣದ ಲಿಂಗ ಸರ್ವರು ಸಮತೆಯ ಸಾರುವ ಲಿಂಗ ಸಾರುವ ಲಿಂಗ ಮಾನವ ಪ್ರೇಮದ ಬೆಳೆಸುವ ಲಿಂಗ ಮಾನವ ಪ್ರೇಮವ ಬೆಳೆಸುವ ಲಿಂಗ ಕುಲದ ಕೊಡಲಿಗೆ ಸಿಲುಕದ ಲಿಂಗ ಕುಲದ ಕೊಡಲಿಗೆ ಸಿಲುಕದ ಲಿಂಗ ಕುಲದ ಕೊಡಲಿಗೆ ಸಿಲುಕದ ಲಿಂಗ ಕುಲದ ಕೊಡಲಿಗೆ ಸಿಲುಕದ ಲಿಂಗ ವಯೋಭೇದವ ಕಾಣದ ಲಿಂಗ ವಯೋಭೇದವ ಕಾಣದ ಲಿಂಗ ಸರ್ವರು ಸಮತೆಯ ಸಾರುವ ಲಿಂಗ ಸರ್ವರು ಸಮತೆಯ ಸಾರುವ ಲಿಂಗ ಸರ್ವರ ಸಮತೆಯ ಸಾರುವ ಲಿಂಗ ಸರ್ವರ ಸಮತೆಯ ಸಾರುವ ಲಿಂಗ ಮಾನವ ಪ್ರೇಮದ ಬೆಳೆಸುವ ಲಿಂಗ ಮಾನವ ಪ್ರೇಮವ ಬೆಳೆಸುವ ಲಿಂಗ ಮಾನವ ಪ್ರೇಮವ ಬೆಳೆಸುವ ಲಿಂಗ ಮಾನವ ಪ್ರೇಮವ ಬೆಳೆಸುವ ಲಿಂಗ ಎಲೆ ಮಾನವ ಲಿಂಗ ಪೂಜೆಯ ಮಾಡುತ್ತ ಕೂಡಲ ಸಂಗನ ಬೀಡೋ ಮಾಡುತ್ತ ಕೂಡಲ ಸಂಗನ ಬೀಡೋ ಎಲೆ ಮಾನವ ಲಿಂಗ ಪೂಜೆಯ ಮಾಡೋ ಚಂಚಲ ಮಾನವ ಹರಿಗೊಡದಂತೆ ಚಂಚಲ ಮಾನವ ಹರಿಗೊಡದಂತೆ ಪಂಚಾಕ್ಷರಿಯ ಮೊರೆಗೊಡದಂತೆ ಪಂಚಾಕ್ಷರಿಯ ಮೊರೆಗೊಡದಂತೆ ಚಂಚಲ ಮಾನವ ಹರಿಬಡದಂತೆ ಚಂಚಲ ಮಾನವ ಹರಿ